ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು. ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন তোমার সুর মোদের সুর সৃষ্টি করো ওই কোশু আচ্ছা তুমি জাদুলতা তারা মধুর সুরঞ্জা বরসতি ধারা অথ মারাঠি ভাষা নিউজ অন AIR অ্যাপ মধ্যে উপলব্ধ আছে और बिहार के सभी भाषा के कार्यक्रम को सुन हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप राकम 24x7 DTH वाहिनी FM रेनबो विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल गळु न्यूज ऑन AIR नल्ली लभ्य ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಎಲ್ಐಸಿ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಹಸಿರೋರ ಸಿಂಗಾರಿ ಹೊಂಬಣ್ಣ ತಳೆದಾಗ ನಮ್ಮೋರ ನವಿಲುಗಳು ಆಡುತ್ತಾವೋ ನಲಿದಾಡುತ್ತಾವೋ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೆ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ. ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ. ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು. ವೈಯಾರಿ ಮಡಿಯುಟ್ಟು ಭೂತಳ ಕೇಳಿದಾಗ ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ, ಹೊಳೆ ಹರಿಸುತ್ತಾವೋ. ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ, ಹೊಳೆ ಹರಿಸುತ್ತಾವೋ, ಹೊಳೆಯುತ್ತಾವೋ, ಹೊಳೆ ಹರಿಸುತ್ತಾವೋ. ಕೃಷಿಕ ಬಾಂಧವರೇ, ಈಗ ಕೇಳಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳು. ಈ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ರೈತ ಮಹಿಳೆ ಆರ್ ಭಾರತಿ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನೀತಿಗೆರೆ ಗ್ರಾಮದ ಆರ್ ಭಾರತಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸದಸ್ಯರಾಗಿದ್ದಾರೆ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಭಾರತಿಯವರೇ. ನಮಸ್ಕಾರ. ಭಾರತಿಯವರೇ, ನೀವೇನು ವಿದ್ಯಾಭ್ಯಾಸ ಮಾಡಿದ್ರಾ? ಸೆಕೆಂಡ್ ಇಯರ್ PUC ಮಾಡಿದ್ರು. ಈಗ ಸೆಕೆಂಡ್ ಇಯರ್ ವಿದ್ಯಾಭ್ಯಾಸ ಮಾಡಿಕೊಂಡು ಈಗ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಂತ ಅನಿಸ್ಲಿಲ್ಲ ನಿಮಗೆ? ಹೋಗ್ಬೇಕಿತ್ತು ಸರ್, ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿಗೆ ಹುಷಾರಿರ್ಲಿಲ್ಲ. ಆ ಕಾರಣದಿಂದ ನಾನು ಇರುವಾಗ್ಲೇ ಮದ್ವೆ ಮಾಡ್ಬೇಕು ಅಂತ ಮದುವೆ ಮಾಡಿಕೊಟ್ರು. ನಿಮ್ ತಂದೆ ತಾಯಿ ಇವರೆಲ್ಲ ಏನ್ ಮಾಡ್ತಾ ಇದ್ರು? ಅವರು ರೈತರೇ ಸರ್. ರೈತರು, ಕೃಷಿ. ಈಗ ಕೃಷಿ ಅಂತಂದ್ರೆ ನಿಮ್ಮ ಒಂದು ತಂದೆ ಮನೆಯಲ್ಲಿ ಏನೇನ್ ಬೆಳೀತಾ ಇದ್ರು? ಅವರು ಮೆಕ್ಕೆಜೋಳ, ಈರುಳ್ಳಿ, ಮೆಣಸಿನ್ಕಾಯಿ, ಕಡ್ಲೆ ಇವನ್ನೆಲ್ಲ ಬೆಳೀತಾ ಇದ್ರು ಸರ್. ನಿಮಗೆ ಕೃಷಿ ಗೊತ್ತಿತ್ತು ಅವಾಗ? ಅಲ್ಪ ಸ್ವಲ್ಪ ಗೊತ್ತಿತ್ತು ಸರ್. ಏನ್ ಕೆಲಸ ಮಾಡ್ತಾ ಇದ್ರಿ ಕೃಷಿ ಕೆಲಸ ಅಂದ್ರೆ ಅವಾಗ ನೀವು? ಅವಾಗ ಅವ್ರ ಜೊತೆಗೆ ಹಿಂಗ್ ಮೆಣಸಿನ್ಕಾಯಿ ಕೀಳಕ್ ಈರುಳ್ಳಿ ಕೀಳಕ್ ಹೋಗ್ತಿದ್ವಿ ಜೊತೆಗೆ. ಸ್ಕೂಲಿಗೆ ಹೋಗ್ಕೊಂಡು ಸ್ವಲ್ಪ ಸ್ವಲ್ಪ ಟೈಮ್ನಾಗೆ ರಜಾ ಇದ್ದಾಗ ಹೋಗ್ತಾ ಇದ್ವಿ. ಅಂದ್ರೆ ಕೃಷಿಯಲ್ಲಿ ತಡಿಕೊಂಡಿದ್ರ ತಂದೆ ತಾಯಿ ಜೊತೆಗೆ. ಈಗ ಮದುವೆ ಆಮೇಲೆ ನೀವು ಗಂಡನ ಮನೆಯಲ್ಲಿ, ಈಗ ಎಲ್ಲಿ ಎಷ್ಟು ಎಕರೆ ಜಮೀನು ಇತ್ತು ನಿಮಗೆ? ಅಲ್ಲಿ 12 ಎಕರೆ ಜಮೀನ್ ಐತಿ ಸರ್. ಏನೇನ್ ಬೆಳೀತಾ ಇದ್ರ? ಈರುಳ್ಳಿ, ಮೆಕ್ಕೆಜೋಳ, ಅಡಿಕೆ ಎಲ್ಲ ಬೆಳೀತಾ ಇದ್ರ. ಈಗ ಇಷ್ಟೊಂದು ಕೃಷಿ ಭೂಮಿ ಇದ್ದು ಕೃಷಿಯಲ್ಲಿ ನೀವು ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ರ, ಇದ್ರ ಜೊತೆಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ಕಟ್ಟಬೇಕಂತ ಯಾಕೆ ಅನಿಸ್ತು ನಿಮಗೆ? ಅದ್ರಲ್ಲೇ ಒಂದ್ ಕೆಲ್ಸಕ್ ಸೇರ್ಕೊಂಡ್ವಿ ಸರ್ ನಾವು, LCRP ಆಗಿ. ಹಂಗಾಗಿ ಅದ್ರಿಂದ ಚೆನ್ನಾಗಾಯ್ತು ನಮಗೆ. ಈಗ ಬೇರೆ ಏನಕ್ಕೆ ಬೇಕಾದ್ರೂ ಬೇರೆನ್ ಕೇಳ್ಬೇಕಾಯ್ತು, ನಮ್ಮನೆಗೆ ಒಂದ್ ರೂಪಾಯಿ ದುಡ್ಡು ಬೇಕು ಅಂದ್ರು. ಈಗ ಯಾರನ್ನು ಕೇಳ್ದಂಗೆ ನಮ್ಮ ಇದಕ್ಕೆ ನಾವೇ ಬಳಸ್ಕೊಂತ ಇದೀವಿ ಸರ್. ಅಂದ್ರೆ ಈ ಗುಂಪನ್ನ ರಚನೆ ಮಾಡಿದ್ರಿಂದ ಸಾಕಷ್ಟು ಅನುಕೂಲ ಆಗಿದೆ. ಎಷ್ಟು ಜನ ಸೇರ್ಕೊಂಡಿರ ನಿಮ್ಮ ಗುಂಪಿನಲ್ಲಿ? ನಮ್ಮ ಸಂಘ ಮಾಡಿರೋದ್ರಲ್ಲಿ 10 ಜನ ಇದೀವಿ. ನಾವು ಅಂತವ ಬಹಳ ಸಂಘಗಳು ಮಾಡಿದೀವಿ ಸರ್. ಈಗ 10 ಜನ ಸೇರ್ಕೊಂಡು ಒಂದು ಗುಂಪನ್ನ ರಚನೆ ಮಾಡಬೇಕು ಅನ್ಕೊಂಡಾಗ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ? ಅದೇ ಇಷ್ಟಿಷ್ಟು ದುಡ್ಡು ಕಟ್ಬೇಕು, ಇಷ್ಟು ಮಾಡ್ಕೋಬೇಕು, ಇದ್ರಿಂದ ಉಪಯೋಗ ಐತೆ, ಉಳಿತಾಯ ಮಾಡ್ಕೊಂಡ್ರೆ ನಮಗೆ ಮುಂದೆ ಉಪಯೋಗ. ಏನಾರ ಸಹೋದ್ಯೋಗಗಳನ್ನ ಮಾಡಬಹುದು, ಎಲ್ಲರೂ ಸೇರಿಸಿ ಇಷ್ಟು ಅಮೌಂಟ್ ಆದ್ರೆ ಇಷ್ಟು ಏನಾರ ಒಂಚೂರು ರೊಟ್ಟಿ ಜೀವನೋಪಾಯಗಳನ್ನ ಏನಾರ ಮಾಡಬಹುದು. ಎಲ್ಲರೂ ಒಬ್ಬರೇ ಮಾಡೋದಕ್ಕಿಂತ 10 ಜನ ಕೈ ಹಾಕಿ ಮಾಡಿದ್ರೆ ಚೆನ್ನಾಗಿ ಉಪಯೋಗ ಆಗುತ್ತೆ. ಈಗೆಲ್ಲ ಮನೆಗಳಲ್ಲಿ ಹೆಣ್ಮಕ್ಳನ್ನ ಹೊರಗಡೆ ಕಳಿಸೋದು ಬಹಳಷ್ಟು ಕಡಿಮೆ ಅಲ್ಲ, ಅಂತದ್ರಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ತರ ಸಹಕಾರ ಸಿಕ್ತು? ನಮಗೆ ಎಲ್ಲದಕ್ಕೆ ಸಹಕಾರ ಮಾಡ್ತಾರೆ. ನಾವ್ ಏನಕ್ಕೆ ಹೋಗ್ತಿವಿ ಅಂದ್ರು ಏನು ಬೇಡ ಅನ್ನಲ್ಲ, ಹೋಗ್ರಿ ಮಾಡ್ರಿ ಅಂತ ಕಳಿಸ್ತಾರೆ. ಈ ಸಂಘನ ಯಾವ ರೀತಿ ರಚನೆ ಮಾಡಬೇಕು? ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತವೆ, ಲೆಕ್ಕ ಬುಕ್ಕ ಇಡೋದು ಇದೆಲ್ಲ, ಇದನ್ನೆಲ್ಲ ಯಾವ ರೀತಿ ನಿಭಾಯಿಸಿಕೊಂಡು ಹೋದ್ರೆ? ಆ ಸ್ವಲ್ಪ ದಿನ ಕಷ್ಟ ಆಯ್ತು ಸರ್, ಆಮೇಲೆ ಮಾಡ್ಕಂತ ಮಾಡ್ಕಂತ ಗೊತ್ತಾಯ್ತು. ನಾವೇ ಮಾಡೋದ್ರಿಂದ ಟ್ರೈನಿಂಗ್ ತಗೊಂಡು ಯಾವ ತರ ಮಾಡ್ಬೇಕು ಸಂಘಗಳ, ಯಾವ ತರ ಜನ ಇದನ್ನ ಹೊಂದಿಸ್ಬೇಕು, ಅವ್ರನ್ನ ಅವ್ರಿಗೆ ಯಾವ ತರ ಮನವರಿಕೆ ಆಗಂಗ್ ಮಾಡ್ಬೇಕು ಅನ್ನೋದನ್ನೆಲ್ಲ ನಾವ್ ಹೇಳಿದ್ಮೇಲೆ ನಮಗೆ ಗೊತ್ತಾಯ್ತು ಅದನ್ನೆಲ್ಲ. ಪ್ರಾರಂಭದಲ್ಲಿ ಕಷ್ಟ ಆಯ್ತು ಅಂದ್ರೆ ಏನ್ ಕಷ್ಟ ಆಯ್ತು ನಿಮಗೆ? ಅದೇ ಜನ ಸೇರ್ಸೋದು, ಅವ್ರು ಬರಲ್ಲ, ನಾವ್ಯಾಕೆ ಬರಕ್ಕೂ, ಮನೆಗೆ ಇದ್ದು ಸುಮ್ನೆ ಹಿಂದಿಂದ ಯಾಕೆ ಸುತ್ತರಿಯೋದು, ಅದನ್ ಮಾಡೋದೇಕೆ, ಅದರಿಂದ ಉಪಯೋಗ ಏನೈತಿ, ಅದನ್ನೇ ನಾವ್ ಮನೆ ದುಡ್ಡು ಇಡ್ತೀವಿ. ಆ ತರ ಇರೋರೇ ಜಾಸ್ತಿ ಇದ್ರು. ಅವರಿಗೆಲ್ಲ ಮನವರಿಕೆ ಮಾಡಿ ಸಂಘಗಳು ಮಾಡಿ ಇದು ಮಾಡ್ಕೊಂಡು. ಈಗ ನಿಮ್ಮ ಸಂಘದಲ್ಲಿ 10 ಜನ ಸದಸ್ಯರು ಇದ್ದಾರೆ ಅಂತ ಹೇಳಿದ್ರ, ಈಗೆಲ್ಲರೂ ವಿದ್ಯಾವಂತರನ್ನ ಅದರಲ್ಲಿ ಇದಾರೆ ಸರ್? ಅದ್ರಗೂ ಒಂದ್ ಅರ್ಧ ಜನ ವಿದ್ಯಾವಂತರು ಇದಾರೆ, ಅರ್ಧ ಜನ ಏನು ಓದ್ಲುದರು ಇದಾರೆ. ಮತ್ತೆ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾರೆ ನೀವು? ಮಾಡ್ತೀವಿ ಸರ್, ಎಲ್ಲರೂ ಹೊಂದ್ಕೊಂತಾರೆ, ನಾವ್ ಹೇಳಿದ್ದ ಕೇಳ್ತಾರೆ, ಅವ್ರಿಗೂ ಬೇಕಾದಂತ ಸಲಹೆಗಳು ಹಿಂಗ್ ಮಾಡ್ರಿ ಅಂತ ಹೇಳಿದಾಗ ಆ ತರನು ಮಾಡ್ತೀವಿ ನಾವು. ಈಗೆಲ್ಲ ಉಳಿತಾಯ ಅಂತಂದ್ರೆ ವಾರದಲ್ಲಿ ಎಷ್ಟು ಮಾಡ್ತೀರ ನೀವು? ವಾರ ಅಲ್ಲ ಸರ್, ಈ ತಿಂಗಳ ತಿಂಗಳ 100 ರೂಪಾಯಿ ಮಾಡ್ತೀವಿ. ಈಗ ಎಲ್ಲಾ ಟೈಮ್ನಲ್ಲೂ ಈಗ ಹಣ ಬೇಕು ಅಂತಂದ್ರೆ ಅಲ್ಲಿ ಯಾವ ರೀತಿ ಉದ್ಯೋಗಗಳನ್ನ ಹುಡ್ಕೊಂಡು ಹೋಗ್ತಾರೆ ನಿಮ್ಮ ಸಂಘದ ಸದಸ್ಯರುಗಳು? ಈಗ ಸದ್ಯಕ್ಕೆ ಅದೇ ಉಳಿತಾಯನೇ ಎಲ್ಲ ತಗೊಳ್ಳೋದು, ಅವ್ರಿಗೆ ಏನಾರು ಬೇಕು ಅಂದಾಗ ಆ ಅಮೌಂಟ್ ಅನ್ನ ಎಲ್ಲರೂ ಸೇರಿಸಿ ಒಬ್ರು ಉಪಯೋಗಿಸ್ಕೊಳ್ಳೋದು, ಬೇಕಾದಂತಾರು ಅವಶ್ಯಕತೆ ಇದ್ದಂತಾರ ಅದನ್ನ ತಗೊಂತಾರೆ. 2 ರೂಪಾಯಿ ಬಡ್ಡಿ ಹೆಂಗ್ ತಗೊಂತಾರ, ಅದು ಎಲ್ಲರಿಗೂ ಉಪಯೋಗ ಆಗುತ್ತೆ, ಎಲ್ಲರೂ ಬಡ್ಡಿ ಇದನ್ನ ತಗೊಂತಾರ, ಅದರಿಂದ ಏನಾರ ಹಿಂಗ್ ಸಹೋದ್ಯೋಗಗಳು ಮಾಡ್ಕೊಳೋದಾದ್ರೆ ಮಾಡ್ಕೊಂತಾರೆ ಮಾಡ್ಕೊಂತಾರೆ ಸರ್. ಈಗ ಉಳಿತಾಯ 100 ರೂಪಾಯಿ ಕಟ್ಟಬೇಕು, ಈಗ ಸಾಲ ತಗೊಂಡ್ರೆ ಮರುಪಾವತಿ ಮಾಡಬೇಕು, ಇದೆಲ್ಲ ಕಟ್ಟಬೇಕಂದ್ರೆ ಒಂದು ಉದ್ಯೋಗ ಹುಡ್ಕೊಂಡು ಹೋಗ್ಬೇಕಾಗುತ್ತಲ್ಲ, ಏನ್ ಉದ್ಯೋಗ ಹುಡ್ಕೊಂಡು ಹೋಗ್ತಾ ಇದ್ದಾರೆ? ಅದೇ ಈಗ ಏನಾರ ನಾವು ಅದರಿಂದ ಮಾಡ್ಬೇಕು ಅಂದ್ರೆ ಆ ಉಳಿತಾಯ ದುಡ್ಡಿನಿಂದನೇ ಒಂದ್ ಮಿಷಿನ್ ಏನಾರ ತಗೊಳ್ಳೋದು, ರೊಟ್ಟಿ ಮಾಡೋದು, ಅದರಿಂದನೇ ಹಿಂಗೆ ಸಾಲ ತಗೊಂಡಿರ ಅಂತ ಅದನ್ನ ಇಷ್ಟೆಷ್ಟು ಬರುತ್ತೆ ಅಂತ ನೋಡ್ಕೊಂಡು ಅದನ್ನ ತೀರ್ಸ್ಕೊಂತ ಹೋಗೋದು, ಕಂತು ಮಾಡ್ಕೊಂಡು ಇಷ್ಟು ತಿಂಗಳಿಗೆ ಇಷ್ಟು ಅಂತ ಕಟ್ಕೊಂತ ಹೋಗೋದು. ಈಗ ನಿಮ್ಮ ಸಂಘದಲ್ಲಿ 10 ಜನ ಸದಸ್ಯರು ಇದ್ದಾರಲ್ವಾ, ಈಗೆಲ್ಲರೂ ಸಾಲ ತಗೊಂಡಾರ? ಅದರಲ್ಲಿ ತಗೊಂಡಾರ, ಬೇಕು ಅವಶ್ಯಕತೆ ಇದ್ದಂತ ತಗೊಂಡಾರೆ ಸರ್. ಯಾವ್ದಕ್ಕೆ ಉಪಯೋಗ ಮಾಡಿಕೊಂಡಾರೆ? ಅವರು ಹಸು ತಗೋಣ ಅಂತಾರು, ಹಸು ತಗೊಂಡಿದ್ದಾರೆ. ಅದೇ ಹಿಂಗೆ ರೊಟ್ಟಿ ಮಿಷಿನ್ ಇಂಥವ್ ಏನಾರು ಊದ್ಬತ್ತಿ ಮಾಡ ಅಂತವು, ಅಂತವಕ್ ಬೇಕಾದ್ರೆ ಅಂತವಕ್ಕೂ ಲೋನ್ ತಗೊಂಡಿದ್ದಾರೆ, ಅಂತವಕ್ಕೆಲ್ಲ ಬಳಸ್ಕೊಂಡಾರೆ. ಈಗ ಊದುಬತ್ತಿ ಇದನ್ನೆಲ್ಲ ಮಾಡ್ಬೇಕಂದ್ರೆ ಗೃಹ ಕೈಗಾರಿಕೆ ಅಂದ್ರೆ ಇದಕ್ಕೆಲ್ಲ ತರಬೇತಿ ಬೇಕಾಗುತ್ತೆ. ಅದೇ ಮಾಡ್ತೀವಿ ಅಂದರಿಗೆ ಟ್ರೈನಿಂಗ್ಗಳು ಇರ್ತಾವೆ ಸರ್, ಅಲ್ಲಿ ಕಳಿಸ್ಬೇಕು ನಾವು. ಎಲ್ಲೆಲ್ಲಿ ಟ್ರೈನಿಂಗ್ ತಗೊಂಡಾರೆಲ್ಲ? ಇನ್ನು ಸದ್ಯಕ್ಕೆ ಅದನ್ನು ಯಾರು ಮಾಡಿಲ್ಲ ಸರ್, ಅದಕ್ಕೆ ಅಂತ ತಗೊಂಡ ಅದೇ ಸ್ವಸ್ವಲ್ಪನೇ ಕೈಯಲ್ಲೇ ಮಾಡ್ತಾ ಇದಾರೆ, ಇನ್ನು ಮಿಷಿನರಿಗಳನ್ನ ಏನು ತಗೊಂಡಿಲ್ಲ ಸರ್. ಈಗ ಹಸು ಸಾಕಾಣಿಕೆ ಮಾಡಿದ್ದಾರೆ? ಮಾಡಿದ್ದಾರೆ ಸರ್, ಅದರಿಂದ ಹಸು ಸಾಕಾಣಿಕೆ ಮಾಡ್ಕೊಂಡಾರೆ, ಹೈನುಗಾರಿಕೆಗೆ ಜಾಸ್ತಿ ಉಪಯೋಗ ಮಾಡ್ಕೊಂಡಾರೆ ಸರ್. ಕೃಷಿಯಲ್ಲಿ ತೊಡಗಿಕೊಂಡಿರುವಂತಹ ರೈತ ಮಹಿಳೆಯರು ಅಂದ್ರೆ ಜಾಸ್ತಿ ಕೃಷಿ ಸಂಬಂಧಪಟ್ಟಂತೆ ಸಾಲ ತಗೊಂಡು ಉಪಯೋಗ ಮಾಡಿಕೊಳ್ತಾರೆ, ಹೈನುಗಾರಿಕೆಗೆ ಜಾಸ್ತಿ. ಈಗ ನೀವು ಯಾವ್ದಕ್ಕೆ ಸಾಲ ತಗೊಂಡು ಯಾವ್ದಕ್ಕೆ ಉಪಯೋಗ ಮಾಡಿಕೊಂಡಿದ್ದೀರಾ? ನಾವು ಟೈಲರಿಂಗ್ ಬಳಸ್ಕೊಂಡಿದ್ವಿ ಸರ್, ಹೈನುಗಾರಿಕೆಗೂ ಬಳಸ್ಕೊಂಡಿದ್ದೀವಿ ಸರ್ ಸಾಲ ತಗೊಂಡು, ಅದರಿಂದ ಉಪಯೋಗ ಆಗೈತೆ ನಮಗೆ. ಈಗ ಹೈನುಗಾರಿಕೆ ಅಂತಂದ್ರೆ ಎಷ್ಟು ಹಸು ಸಾಕಾಣಿಕೆ ಮಾಡಿ? 2 ಮಾಡ್ಕೊಂಡಿದ್ವಿ ಸರ್ ನಾವು, ಮನೆಗೆ ಎಷ್ಟು ಬೇಕು ಅಷ್ಟು ಬಳಸ್ಕೊಂಡು ಡೈರಿ ಆಗ್ತೀವಿ, ಅದರಿಂದ ದನಿನ ಗೊಬ್ಬರನು ಬಳಸ್ಕೊಂತೀವಿ, ಬೇರೆ ಕಡೆ ಕೊಂಡ್ಕೊಳ್ಳೋದು ತಪ್ಪುತ್ತೆ ನಮಗೆ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಒಬ್ಬ ಸದಸ್ಯರಾಗಿ ಅಂದ್ರೆ ಸಾಲ ತಗೊಂಡು ನೀವು ಹೈನುಗಾರಿಕೆ ಮಾಡಿದ್ರಲ್ಲ, ಇದರಲ್ಲಿ ನೀವು ಹಂತವಾಗಿ ಯಾವ ರೀತಿ ಆರ್ಥಿಕವಾಗಿ ಬದಲಾವಣೆ ಆಗಿದ್ರ? ಆಗಿದೆ ಸರ್, ಮೊದ್ಲು ಅದೇ ಬೇಗ ಸಿಕ್ತಿರ್ಲಿಲ್ಲ ನಮ್ಗೆ, ಟೈಮ್ ಸರಿಗೆ ಏನಕ್ಕಾರ ಬೇಕು ದುಡ್ಡು ಅಂದ್ರೆ ಸಿಕ್ತಿರ್ಲಿಲ್ಲ. ಎಷ್ಟೋ ದಿನದಿಂದ ಹೊಲ್ದಾಗೆ ಅಂದ್ರೆ ವರ್ಷ ತನಕ ಕಾಯ್ಬೇಕಾಗಿತ್ತು, ಇವೇನಿಲ್ಲ 15 ದಿನಕ್ಕೊಂದ್ಸತಿ ತಿಂಗಳಿಗೊಂದ್ಸತಿ ಅಕೌಂಟಿಗೆ ದುಡ್ಡು ಬೀಳ್ತಾ, ನಮ್ ಖರ್ಚಿಗೆ ಇದು ಮಾಡ್ಕೋಬಹುದು ಏನಕ್ಕಾದ್ರೂ. ಅಂದ್ರೆ ಎಲ್ಲ ಒಂದ್ ಕಡೆ ಅನ್ಸಲ್ಲ ನಿಮಗೆ, ಈಗ ನಾವು ಫ್ರೀ ಆಗಿದ್ವಿ ಇವತ್ತು ಈ ಒಂದು ಸಂಘಗಳ ಮುಖಾಂತರ ನಿಮಗೆ ಒಂದು ಒಂದು ಉದ್ಯೋಗ ಸಿಕ್ಕಂಗ ಆಯ್ತು ಅಂತ? ಅದೇ ಸರ್, ನಮಗೆ ಈಗ ಬೇರೆಯವರನ್ನ ಕಾಡಿ ಬೇಡದ್ಕಿಂತ ನಾವೇ ದುಡ್ಕೊಂಡು ನಾವೇ ತಿನ್ನೋ ತರ ಇದಾಗಿದೆ ಸರ್ ಅಷ್ಟೇ. ಅಂದ್ರೆ ಒಳ್ಳೆ ಜೀವನ ಕಟ್ಟಿಕೊಳ್ಬಹುದು. ಚೆನ್ನಾಗಿದೆ ಸರ್. ಈಗ ಮೊದ್ಲೆಲ್ಲ ನಿಮಗೆ ಹಣ ದುಡ್ಡು ಬೇಕಂದ್ರೆ ಸಾಲ ಎಲ್ಲೆಲ್ಲಿ ಹೋಗ್ತಾ ಇದ್ರಿ? ಅದೇ ಇಲ್ಲಿ ಬೇರೆ ಕಡೆ ಬ್ಯಾಂಕ್ಗಳಿಗೂ ಇಲ್ಲ ಜನಗಳ ಹತ್ರ ಚೆನ್ನಾಗಿರ ಅಂತರ ಹತ್ರ ತಗೊಂಡಿರುತ್ತಲ್ವ, 2 ರೂಪಾಯಿ ಬಡ್ಡಿ. ಇಲ್ಲಿ ನಾವು ಸಂಘಗಳಿಂದ ಮಾಡಿರೋದ್ರಿಂದ ನಮಗೆ 1 ರೂಪಾಯಿ ಬಡ್ಡಿ ಸಿಗುತ್ತಾ, ನಮಗೆ ಉಪಯೋಗ ಆಯ್ತು, 1 ರೂಪಾಯಿ ಉಳಿಯುತ್ತೆ, ಹಂಗಾಗಿ ನಾವೇನಾದ್ರೂ ಇದು ಮಾಡ್ಕೋಬಹುದು. ಈಗ ಪ್ರತಿ ವಾರ ಸಭೆ ಸೇರ್ತಾರೆ, ತಿಂಗಳಿಗೊಮ್ಮೆ ಸಭೆ, ತಿಂಗಳಿಗೊಂದ್ಸತಿ ಸೇರ್ತೀವಿ. ಆ ಸಭೆಯಲ್ಲಿ ಏನೇನ್ ಚರ್ಚೆ ಮಾಡ್ತೀರಾ ನೀವು? ಅದೇ ನಾವೇನು ಮಾಡ್ಬೇಕು ಮುಂದೆ, ಯಾವ ತರ ಸೌಹೃದಗಳು ಮಾಡ್ಬೋದಾ ಬ್ಯಾಡ್ವಾ, ಮಾಡಿದ್ರೆ ಏನ್ ಉಪಯೋಗ, ಈ ತರ ಯಾವ್ಯಾವ ತರ ಮಾಡ್ಬೇಕು ಅನ್ನೋದು ಬೇರೆ ಬೇರೆ ಜನಗಳ ಹತ್ರ ಹಚ್ಚನದ್ದು ಹೊತ್ತು ಮಾತ ಅವನ್ನೆಲ್ಲ ಡಿಸಿಷನ್ ಮಾಡಿಸ್ತಂತೆ ಕೇಳ್ಕೊಂಡು ಮಾಡ. ಈಗ ಮತ್ತೇನಾದ್ರೂ ನಿಮ್ಮ ಸಂಘದ ವತಿಯಿಂದ ಕೃಷಿ ಪ್ರವಾಸ ಅಂತ ಹೇಳಿ ಹೋಗ್ತಾ ಇರ್ತಾರಲ್ವಾ? ಅದೇ ಕೃಷಿ ಇಲಾಖೆಯಿಂದ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಕೃಷಿ ಇಲಾಖೆಯಿಂದ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ನಿಮಗೆ? ಕೃಷಿಯಿಂದ ಬೆಂಗಳೂರಿಗೆ ಹೋಗಿದ್ವಿ ಒಂದ್ ಸರಿಯ, ಸಿರಿಧಾನ್ಯ ಮೇಳ ಅಂತ ಅಲ್ಲಿಗೆ ಹೋಗಿದ್ವಿ. ಮತ್ ನೆಕ್ಸ್ಟ್ ಐತೆ ಜನವರಿ ತಿಂಗಳಿಗೆ ಹೋಗ್ಬೇಕು. ಈಗ ಸಿರಿಧಾನ್ಯ ಮೇಳದಲ್ಲಿ ನೀವೆಲ್ಲ ಭಾಗವಹಿಸಿದ್ರಲ್ಲ, ಇವತ್ತಿನ ಸಂದರ್ಭದಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ಒತ್ತನ್ನು ಕೊಟ್ಟು ಬೆಳೆಯಿರಿ ಅನ್ನುವಂತದ್ನ ಸರ್ಕಾರಗಳು ಸಾಕಷ್ಟು ಹೇಳ್ತಾ ಇದ್ದಾವೆ ನಮ್ಮ ರೈತ ಬಾಂಧವರಿಗೆ ಅಲ್ವಾ? ಸಿರಿಧಾನ್ಯ ಮೇಳದಲ್ಲಿ ನೀವೇನ್ ತಿಳ್ಕೊಂಡ್ರ, ಏನಾದ್ರೂ ಸಿರಿಧಾನ್ಯಗಳು ಬೆಳಿಬೇಕು ಅಂತ ಏನಾದ್ರೂ ಅಳವಡಿಸಿಕೊಂಡಿದ್ದೀರಾ? ಬೆಳಿಬೇಕು ಅಂತ ರಾಗಿ ಬೆಳಿತಾ ಇದೀವಿ, ಆಮೇಲೆ ಅದೇ ಆ ತರದ್ದೇ ಜಾಸ್ತಿ ಊಟ ಮಾಡ್ಬೇಕು. ಬೇರೆ ಇವನ್ನೆಲ್ಲ ಮಾಡೋದ್ರಿಂದ ಅನ್ನ ಅಂತವೆಲ್ಲ ಜಾಸ್ತಿ ಉಪಯೋಗಿಸ್ಬಾರ್ದು. ಆ ತರದವೇ ವಾರಕ್ಕೊಂದ್ಸತಿನಾರ ಆಗ್ಲಿ ಊಟ ಮಾಡ್ಬೇಕು ಆ ತರದವು. ಅಂದ್ರೆ ಆರೋಗ್ಯ ಒಳ್ಳೆ ಸಿಗಬೇಕಂದ್ರೆ ನಮಗೆ ಸಿರಿಧಾನ್ಯಗಳನ್ನ ಬೆಳೆಸಬೇಕು. ಹೌದು, ವಾರಕ್ಕೊಂದು ಟೈಮರ ಉಪಯೋಗಿಸ್ಬೇಕು. ಈಗ ನೀವು ಸಿರಿಧಾನ್ಯ ಬೆಳೀತಾ ಇದ್ರಿ, ಹಂಗಾದ್ರೆ ರಾಗಿ ಒಂದ್ ಬೆಳಿತದೀವಿ ಸರ್ ಈಗ ಸದ್ಯಕ್ಕೆ. ಅವಕಾಶ ಇದೆಯಲ್ಲ ನಿಮಗೆ, ನವಣೆ ಸಜ್ಜೆ ಸಾಮೆ ಎಲ್ಲ ಬೆಳಿಬಹುದು. ಹಾಕ್ಬಹುದು ಸರ್, ಅದೇ ಇನ್ಮೇಲೆ ನಾವು ಕೇಳಿ ಮಾಡಿಸ್ತಾ ಇದೀವಿ ಸರ್ ಮನೆಗೆ. ಅದನ್ನ ಒಪ್ಪಲ್ಲ ರಿಸ್ಕ್ ಅದು ಇದು ಅಂತಿದ್ರು, ಈಗ ಒಂದೊಂದೇ ನಾವು ಕೇಳ್ಕೊಂಬಂದ್ಮೇಲೆ ಹೇಳಿ ಮಾಡಿಸ್ತಾ. ಏನ್ ರಿಸ್ಕ್ ಆಗುತ್ತಂತೆ ಮನೆಯಲ್ಲಿ ಒಪ್ಪಲ್ಲ ಅಂದ್ರಲ್ಲ? ಅದೇ ಅದು ಅದಕ್ಕೆ ಅಷ್ಟು ರೇಟ್ ಇರಲ್ಲ, ಅದನ್ನ ಇದು ಮಾಡಲ್ಲ, ಇಷ್ಟಿಷ್ಟೇ ಆಗ್ತವೆ, ಅಷ್ಟು ಬರಲ್ಲ ಅಂತವು. ಈಗ ಹೆಚ್ಚು ಆದಾಯ ಬೇಡ, ಇಳುವರಿ ಇಲ್ಲದ ದೃಷ್ಟಿಗೆ ನಿಮಗೆ ಒಳ್ಳೆ ಆರೋಗ್ಯ ಕೊಡ್ತಾವಲ್ವಾ? ಹ್ಮ್ ಸರ್ ಕೊಡ್ತಾರೆ. ಈಗ ಕೃಷಿ ವಿಜ್ಞಾನ ಕೇಂದ್ರಗಳಿಗೆಲ್ಲ ಹೋಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀರಾ ನೀವು ಕೃಷಿ ಬಗ್ಗೆ? ಅದೇ ಕೃಷಿ ಸಖಿ ಜೊತೆಗೆ ಹೋದಾಗೆಲ್ಲ ತಿಳ್ಕೊಂಬರ್ತೀವಿ ಸರ್. ನಮ್ದು ಅಂದ್ರೆ ಹಳ್ಳಿಯಲ್ಲೇ ಕೃಷಿ ಸಂಘಗಳು ಇದನ್ ಮಾಡುವಂತದ್ದು, ಅಂತವೇನ ಪ್ರೋಗ್ರಾಮ್ ಇದ್ರೆ ಕೃಷಿ ಸಖಿ ಜೊತೆಗೆ ಹೋಗಿ ಹೆಲ್ಪ್ ಮಾಡ್ಕೊಂಡು. ಏನೇನು ವಿಚಾರಗಳು ತಿಳ್ಕೊಂಬರ್ತೀರಾ ಕೃಷಿ ಸಂಬಂಧಪಟ್ಟಂತೆ? ಕೃಷಿಯಿಂದ ಅದೇ ಈ ಸಾವಯವ ಗೊಬ್ಬರ ಯಾತರ ಉಪಯೋಗಿಸ್ಬೇಕು, ರಾಸಾಯನಿಕ ಬಳಸಬಾರ್ದು, ಜೀವಾಮೃತ ಅಂತವನ್ನೇ ಉಪಯೋಗಿಸ್ಬೇಕು, ಅದರಿಂದ ಚೆನ್ನಾಗಿ ಬೇರೆ ಹಾಕಿದ್ರೆ ಅದು ಬಾಳಿಕೆ ಬರಲ್ಲ ಅಷ್ಟೇ. ಒಂದು ಇವಾದ್ರೆ ಜಾಸ್ತಿ ದಿನ ಉಪಯೋಗಿಸ್ ಅದೇ 60 ವರ್ಷ ಬರ ಅಂತ ಅಡಿಕೆ ಗಿಡ 30 ವರ್ಷಕ್ಕೆ ಹಾಳಾಗ್ತವೆ ಬೇರೆ ಎಲ್ಲ ಗೊಬ್ಬರಗಳು ಬಳಸಿದ್ರೆ ಅಂತ ಅಂತವೆಲ್ಲ ತಿಳ್ಕೊಂಡೆ. ಆಮೇಲೆ ತರಕಾರಿಗಳ ನಾವೇ ನಮ್ಮನೆ ಹತ್ರನೇ ಹಾಕಿಂಗ್ ಬೆಳಕೋಬೇಕು, ಹೊರಗೆ ಔಷಧಿ ಹಾಕಿರೋವಂತವನ್ನೆಲ್ಲ ಬಳಸಬಾರ್ದು, ಕೈ ತೋಟ ಮಾಡ್ಕೋಬೇಕು ನಾವೇ ಅಂತ ಈಗ ಹೇಳಿದ್ರೆ ನೀವು. ಅಂದ್ರೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಇರುವಂತರು ಈಗ ಮನೆ ಹತ್ರನೇ ಪೌಷ್ಟಿಕ ಕೈ ತೋಟ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ರೆ, ಅಂದ್ರೆ ಯಾವ ರೀತಿ ಮಾಡಿಕೊಂಡಿದ್ರಾ ಪೌಷ್ಟಿಕ ಕೈ ತೋಟ ಅಂದ್ರೆ? ಅಲ್ಲೇ ಮನೆ ಹತ್ರನೇ ಜಾಗ ಇರುತ್ತೆ ಸರ್, ಎಲ್ಲಾ ತರಕಾರಿ ಬೀಜಗಳನ್ನು ಫ್ರೀಯಾಗಿ ಕೊಡ್ತಾರೆ ಅವ್ರ ಕೃಷಿ ಇಲಾಖೆಯಿಂದ. ಅದನ್ನೇ ಇಷ್ಟಿಷ್ಟು ಇಷ್ಟಿಷ್ಟು ಒಂದೊಂದ್ ಟೈಮಿಗೆ ಇಷ್ಟು ಅಂತ ಹಾಕೊಂಡು ಬೆಳ್ಕೊಳ್ಳಿ. ನೀರು ಸಾಕಷ್ಟು ಸಿಗುತ್ತವೆ, ನೀರು ಏನ್ ಹೋಗುತ್ತೋ ಅದಕ್ಕೆ ನೀವು ಸಾಕಷ್ಟು ಎಲ್ಲ ಕೆಲವೊಂದು ಹಣ್ಣಿ ಗಿಡಗಳು ಬೆಳಕೋಬಹುದು, ಕರಿಬೇವು ನಿಂಬೆ ಗಿಡ ತರಕಾರಿ ಎಲ್ಲ ಬೆಳಕೋಬಹುದಲ್ಲ? ಹಾಕಿದೀವಿ ಕರಿಬೇವು ನಿಂಬೆ ಹಣ್ಣು ಅದನ್ನೆಲ್ಲ ಕೈ ತೋಟ ಮಾಡ್ಕೊಂಡು ಹೇಳ್ರಿ ಪೌಷ್ಟಿಕ ಕೈ ತೋಟ ಯಾವ ರೀತಿ ಇದೆ ಅನ್ನೋದು. ಅದೇ ತರಕಾರಿಗಳು ನಿಂಬೆ ಹಣ್ಣು ಹಾಕಿದೀವಿ, ಕರ್ಬೇವು ಹಾಕಿದೀವಿ, ಪ್ಯಾರ್ಲ ಗಿಡ ಇದು ಮಾಡ್ಕೊಂಡಿವಿ, ಆಮೇಲೆ ಇವು ಮೆಣಸಿನ ಗಿಡ, ಟೊಮಾಟೊ, ಮುಳುಗಾಯಿ ಗಿಡ ಇದಾವೆ. ಇಷ್ಟು ತರಕಾರಿ ಈಗ ಸದ್ಯಕ್ಕೆ ಇದಾವೆ ಸರ್ ಮೆಣಸಿನ ಗಿಡ. ಈಗ ಹೊರಗಡೆಯಿಂದ ಅವನ್ನ ನೀವು ಕೊಂಡ್ಕೊಂಬರಂತದ್ದು ತಪ್ಪು, ನಿಮಗೆ ಹಣ ಉಳಿತಾಯ ಆಯ್ತು. ಉಳಿತಾಯ ಆಯ್ತು. ಆಮೇಲೆ ಔಷಧಿ ಇಲ್ದರ ತರ ಬಳಸ್ತಾ ಇದೀವಿ, ಬೇರೆ ಸಾವಯವ ಇದ್ರ ಬೆಳೀತಾ ಇದೀವಿ ಸರ್. ಈಗ ನಿಮ್ಮ ಮನೆಯಲ್ಲಿ ಸಿಗುವಂತಹ ಹಸಿ ಕಸ ಮತ್ತು ಒಣ ಕಸವನ್ನ ಅಲ್ಲಿ ಯಾವ ರೀತಿ ಬೇರ್ಪಡಿಸಿ ಯಾವ ರೀತಿ ನೀವು ಗೊಬ್ಬರವಾಗಿ ಮಾಡಿಕೊಳ್ತೀರಾ ಇದ್ರ ಬಗ್ಗೆ ಹೇಳಿ? ಅದೇ ಪೇಪರ್ ಅಂದವೆಲ್ಲ ಬೇರೆ ಕಡೆ ಹಾಕೋದು, ಹಸಿ ಒಣಗಿರೋದನ್ನೇ ಒಂಥರ ಹಾಕಿ ಅದನ್ನೇ ಬೇರೆ ಬೇರೆ ಇದು ಮಾಡ್ಕೊಂಡು ಗೊಬ್ಬರ ಮಾಡ್ಕೊಂಡು. ಈಗ ಮನೆ ಹತ್ರ ಸ್ವಲ್ಪ ಮಟ್ಟಿಗೆ ಎರೆಹುಳು ಸಾಕಾಣಿಕೆ ಮಾಡುವಂತದ್ದು, ಎರೆಹುಳು ತಟ್ಟಿಗಳು ಮಾಡುವಂತದ್ದು ಇದೆಲ್ಲ ಮಾಡ್ತಾರೆ? ಮಾಡಬಹುದು ಸರ್, ಇನ್ನು ಮಾಡಿಲ್ಲ, ಪ್ರಯತ್ನ ಮಾಡ್ಬೇಕು ಇನ್ಮೇಲೆ. ಒಟ್ಟಾರೆ ಈಗೆಲ್ಲ ನೀವು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ 10 ಜನ ಇದ್ದೀರಾ, ಉಳಿತಾಯ ಮಾಡ್ತೀರಾ, ಈಗೆಲ್ಲ ಬ್ಯಾಂಕಿಗೆ ಹೋಗ್ಬೇಕಾಗುತ್ತೆ ಬರಬೇಕಾಗುತ್ತೆ, ಈಗ ಎಲ್ಲರಿಗೂ ಬ್ಯಾಂಕಿನ ವ್ಯವಹಾರ ಗೊತ್ತಿಲ್ಲ ಅಂದ್ರೆ, ವಿದ್ಯಾಭ್ಯಾಸ ಎಲ್ಲರಿಗೂ ಬರಲ್ಲ ಅಂದ್ರ, ಅಂತವ್ರನ್ನೆಲ್ಲ ಯಾವ ರೀತಿ ನೀವು ಬ್ಯಾಂಕ್ಗಳಿಗೆ ಕಳಿಸ್ತೀರಾ? ಅಂತ ನಾವು ಜೊತೆಗೆ ಹೋಗ್ತೀವಿ ಸರ್, ಗೊತ್ತಿರೋ ಒಬ್ಬೊಬ್ರು ಗೊತ್ತಿಲ್ದಾರ ಜೊತೆಗೆ ಅವ್ರು ಒಂದ್ಸತಿ ಹಿಂಗ್ ಬಂದ್ರೆ ಅದೇ ಜೊತೆಗೆ ಏನ್ ಮಾಡಕ್ ಬರಲ್ವಾ ಅಂತ ತೋರ್ಸ್ಕೊಡ್ತೀವಿ ಸರ್. ಈ ಸತಿ ಬರಲ್ಲ ಅಂದ್ರೆ ನೆಕ್ಸ್ಟ್ ಸತಿ ತಿಳ್ಕೊಂತಾರೆ ಹೋಗಿ. ಈಗ ಗ್ರಾಮೀಣ ಮಟ್ಟದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ಜನಗಳನ್ನ ಅಂದ್ರೆ ಆರ್ಥಿಕವಾಗಿ ಈಗ ಮೇಲೆ ತರಬೇಕಂತಂದ್ರೆ ಇಂತ ಒಂದು ಸಂಘಗಳು ಯಾವ ರೀತಿ ನಿಮಗೆ ಸಹಕಾರ ಕೊಡ್ತಾವ ಅಂತ ಹೇಳ್ತೀರಾ? ಲೋನ್ಗಳೆಲ್ಲ ಕೊಡ್ತಾರೆ ಸರ್. ಈಗ ಬೇರೆ ಕಡೆ ಹೋದ್ರೆ ಬ್ಯಾಂಕುಗಳಿಗೆಲ್ಲ ಹೋದ್ರೆ ಬಾಣಿ ಕೊಡ್ರಿ, ಆಧಾರ್ ಕಾರ್ಡ್ ಕೊಡ್ರಿ, ಅಷ್ಟು ಜಮೀನಿಂದ ಇದನ್ ಕೊಡ್ರಿ, ಶೂರಿಟಿ ಬೇಕು ಅಂತಾರೆ. ಸ್ವಸಹಾಯ ಸಂಘಗಳ ಹಂಗಲ್ಲ, ಏನ್ ಇಬ್ರು ಪ್ರತಿನಿಧಿ ಇರ್ತಾರ, 10 ಜನ ಗುಂಪಿಗೆ ನಾವು ಸಾಲ ಕೊಡ್ತೀವಿ ಸರ್. ಕೊಟ್ಟು ಅವ್ರಿಗೆ ಬೇಕಾದ ಉಪಯೋಗಿಸ್ಕೊಳಕ್ ಇದ್ ಮಾಡ್ ಏನಂತ ರಿಸ್ಕ್ ಇರಲ್ಲ. ಇದ್ರಾಗಿ ಓಡಾಡ್ಬೇಕು ಮಾಡ್ಬೇಕು ಅನ್ನೆಲ್ಲ ಒಂದ್ ತಿಂಗಳೊಳಗೆ ನಾವು ಲೋನ್ ಕೊಡಿಸ್. ಒಟ್ಟಾರೆ ಗ್ರಾಮೀಣ ಒಂದು ಬಡ ಮಹಿಳೆಯರು ಅಂದ್ರೆ ಆರ್ಥಿಕವಾಗಿ ಬದಲಾವಣೆ ಆಗ್ಬೋದು ಅಂತೀರಾ? ಆಗ್ಬೋದು ಸರ್. ಆಮೇಲೆ ಕಡಿಮೆ ಇಂಟ್ರೆಸ್ಟ್, ಬೇರೆ ಕಡೆ ತಗೊಂಡ್ರೆಲ್ಲ 2 ರೂಪಾಯಿ ಆಗುತ್ತಾ, ಇಲ್ಲಿ ಕಡಿಮೆ ಇಂಟ್ರೆಸ್ಟ್. ಅಂದ್ರೆ ಬದಲಾವಣೆ ಆಗ್ಬಹುದು ಅಂತಂದ್ರೆ ಅದರಲ್ಲಿ ಸಾಲ ತಗೊಂಡು ಸಾಕಷ್ಟು ನಾವು ಅಭಿವೃದ್ಧಿಗೆ ಸಹೋದ್ಯೋಗಗಳನ್ನ ಮಾಡ್ಕೊಂಡು ಮಾಡ್ಕೊಳ್ಬೇಕಲ್ವಾ? ಹೌದು. ಈಗ ಅಂತದ್ರಲ್ಲೂ ನೀವು ಟೈಲರಿಂಗ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರಲ್ವಾ, ಹೆಂಗೆ ಅದನ್ನ ಪ್ರಾರಂಭ ಮಾಡಿದ್ರ ಅದ್ರ ಬಗ್ಗೆ ಹೇಳ್ರಿ. ಟೈಲರಿಂಗ್ ಈಗ ಮನೆ ಕುತ್ಕೊಂಡೆ, ಅವಾಗ ಏನು ಕೆಲಸ ಇರ್ಲಿಲ್ಲ. ಸ್ಟಾರ್ಟಿಂಗ್ ಏನ್ ಕೆಲಸ ಮಾಡೋದು, ಕುತ್ಕೊಂಡೆ ಕಾಲ ಕಳೆಯೋದಕ್ಕಿಂತ ಕಲ್ತ್ರೆ ನಮ್ಮ ನಾವೇ ಹೊಲ್ಕೋಬಹುದು. ಬೇರೆಯವ್ರಿಗೆ ದುಡ್ಡು ಇಪ್ರಿ, ಒಂದ್ ಬ್ಲೌಸ್ ಗೆ ಏನೇನಿಲ್ಲ ಅಂದ್ರು ಒಂದ್ 500-600 ರೂಪಾಯಿ ಮಾಮೂಲಿ ಬ್ಲೌಸ್ ಕೊಡ್ಬೇಕು ಅಂತದ್ ನಾವೇ ಹೊಲ್ಕೊಂಡ್ರೆ ನಮ್ಮನೆ ಇದಕ್ಕೆ ಉಳಿತವೆ, ಬೇರೆಯವ್ರಿಗೆ ಕೊಡ ಸೊಪ್ತಲ್ಲ ಅನ್ನೋಕ್ಕೋಸ್ಕರ ಕಲ್ತ್ವಿ. ಈಗ ಬೇರೆಯವ್ರವು ಹೊಲ್ಕೊಂಡ್ ಕೊಡ್ತೀವಿ, ಚೆನ್ನಾಗೂ ಆಗಿದೆ, ಚೆನ್ನಾಗಿ ಮನೆ ಮೇಂಟೆನೆನ್ಸ್ ಮಾಡಬಹುದು. ಈಗ ಟೈಲರಿಂಗ್ ಅಂದ್ರೆ ಎಲ್ಲಿ ಕಲ್ತಿರಾ ತರಬೇತಿ? ಸಂತೆಬೆನ್ನರ್ಸ್. ಸಂತೆಬೆನ್ನರ್, ಎಷ್ಟು ದಿನ ಕಲ್ತಿರಾ ಅದನ್ನೆಲ್ಲ? ಅದನ್ನ ಒಂದ್ 1 ತಿಂಗಳು ಹೋಗಿದ್ವಿ ಸರ್ ಅಷ್ಟೇ. ನಾವು ಚೆನ್ನಾಗಿ ಕಲ್ತ. ಯಾವ ರೀತಿ ನೀವು ಸ್ಟಿಚಿಂಗ್ ಮಾಡ್ತೀರಿ ಇದ್ರ ಬಗ್ಗೆ ಹೇಳ್ರಿ. ಇನ್ನು ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ಏನ್ ನಾವು ಮಿಷಿನ್ ತಂದ್ ಮಾಡಲ್ಲ ಸರ್, ನಾವೇ ಮಾಮೂಲಿ ಎಲ್ಲ ಡಿಸೈನ್ ಎಲ್ಲ ಮಾಡ್ತೀವಿ. ಹಿಂಗೆಲ್ಲ ವರ್ಕ್ ಮಾಡಿಸ್ಕೊಂಬಂದವನು ಹೊಲ್ ಕೊಡ್ತೀವಿ ಸರ್, ಬೇರೆ ಕಡೆ ಮಾಡಿಸ್ಕೊಂಬಂದು ಹೊಲ್ ಕೊಡ್ತೀವಿ ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ. ನಿಮ್ಗೆ ಎಷ್ಟು ದಿನಕ್ಕೆ ಎಷ್ಟು ಆದಾಯ ಬರುತ್ತೆ? ಸೀಸನ್ ಇದ್ದಂಗೆ ಸರ್ ಅದು. ಆಮೇಲೆ ನಾವು ಈಗ ಸಂಘದ ಕೆಲಸ ಮಾಡ್ತಾ ಇದೀವಲ್ಲ, ನಮಗೆ ಎಷ್ಟಾಗುತ್ತೋ ಅಷ್ಟು ಇಸ್ಕೊಂತೀವಿ ಅಷ್ಟೇ. ಬ್ಲೌಸ್ ಗಳು ಜಾಸ್ತಿ ಇದು ಮಾಡ್ಕೊಳಲ್ಲ, ದಿನಕ್ಕೆ ಏನಿಲ್ಲ ಅಂದ್ರೂ ಒಂದ್ 3 ಬ್ಲೌಸ್ ಹೊಲಿಬ್ಲೌಸ್ ಅಷ್ಟೇ ಸ್ಟಿಚಿಂಗ್ ಮಾಡೋದು. ಬ್ಲೌಸ್ ಅಷ್ಟೇ, ಏನಿಲ್ಲ ಅಂದ್ರೂ ಒಂದ 1,000 ರೂಪಾಯಿ ದುಡಿಮೆ ಮಾಡಬಹುದು. ಎಷ್ಟು ದಿನಕ್ಕೆ? ಒಂದ್ ದಿನಕ್ಕೆ ಮಾಡಿದ್ರೆ, ಸೀಸನ್ ಇದ್ದ ಟೈಮ್ ನಲ್ಲಿ ಮಾಡಿದ್ರೆ. ಈಗ ಸೀಸನ್ ಅಂತಂದ್ರೆ ನಿಮಗೆ ಅದೇ ಈಗ ಮದ್ವೆ ಇಂತ ಹಬ್ಬಗಳು ಅಂತ ಟೈಮ್ ಗಳಲ್ಲಿ 1,000 ರೂಪಾಯಿ ತನಕ ದುಡಿಮೆ ಮಾಡಬಹುದು. ಅಂದ್ರೆ ಅದೇ ನಿಮ್ಗೆ ಹೆಚ್ಚೇನ್ ಖರ್ಚು ಇರಲ್ವಾ ಟೈಲರಿಂಗ್ ಅಂದ್ರೆ? ಹೆಂಗ್ ಖರ್ಚೇನ್ ಕಡಿಮೆ ಅಷ್ಟು. ಅಂದ್ರೆ ಒಂದು ಕಾಲ್ ಭಾಗ ಖರ್ಚಾದ್ರೆ ಮುಕ್ಕಾಲ್ ಭಾಗ ಉಳಿಯುತ್ತೆ. ಈಗ ಸಾಕಷ್ಟು ಹೆವಿ ಅಂತ ಅನ್ಸುತ್ತ ನಿಮ್ಗೆ ಟೈಲರಿಂಗ್ ಮಾಡೋದು? ಈ ಅಷ್ಟೊಂದು ಹೆವಿ ಅನ್ಕೊಂಡೇನ್ ಮಾಡಲ್ಲ ಸರ್, ಎಷ್ಟಾಗುತ್ತೆ ಅಷ್ಟು. ಯಂತ್ರಗಳು ಬಂದಿದ್ದಾವಲ್ವಾ, ಕಾಲಿಲೆ ತುಳಿದು ನಾವು ಟೈಲರಿಂಗ್ ಮಾಡೋದೇನಿಲ್ಲ. ಈಗೆಲ್ಲ ಮಿಷಿನ್ಗಳು ಬಂದಿದ್ದಾವೆ, ಮಿಷಿನ್ ಬಂದಿದಾವೆ, ನಾವಿನ್ನು ಅಂತ ಇದಕ್ ಹೋಗಿಲ್ಲ ಸರ್. ಆಮೇಲೆ ಜಾಗನೂ ಕಡಿಮೆ ಐತೆ, ನಮ್ಮ ಮನೆಗೆ ಹಾಕೊಳಕ್ಕು ಮಿಷಿನ್ ಗಳನ್ನೆಲ್ಲ ಜಾಗ ಕಡಿಮೆ ಐತೆ. ಮುಂದೆ ಮನೆ ಕಟ್ಟಿದ್ಮೇಲೆ ತಗೊಂಡ. ಅಂದ್ರೆ ಎಲ್ಲಾ ರೀತಿಯಾದಂತ ಸ್ಟಿಚಿಂಗ್ ಕಲ್ತ್ರೆ ನೀವು ಬರೀ ಬ್ಲೌಸ್ ಅಂತಂದ್ರೆ ನಿಮಗೆ ಸಾಕಷ್ಟು ಆದಾಯ ತಂದ್ಕೊಡ್ಬೋದಲ್ಲ? ಮಾಡ್ಕೋಬಹುದು ಸರ್. ಈ ಸಂಘದಲ್ಲಿ ನೀವು LCRP ಆಗಿದ್ವಿ ಅಂತ ಹೇಳಿದ್ರ, LCRP ಅಂದ್ರೆ ಏನು? ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಅಂತ. ಊರುಗಳಿಗೆ ಎಲ್ಲಾ ಜನಕ್ಕೂ ನಾವ್ ಮಾಡೋ ಅಂತ ತಲುಪಬೇಕು, ನಾವೇನೇ ವಿಷಯ ಆದ್ರೂ ಅವ್ರಿಗೆ ತಲುಪಿಸಂತ ಕೆಲಸ ಸರ್ ಅದು. ಸಂಘಗಳು ಏನೇ ಸಾರ್ವಜನಿಕರಿಗೆ ಏನೇ ಬೇಕಾದ್ರೂ ನಾವ್ ತಿಳ್ಕೊಂಬಂದ ಅವ್ರಿಗೆ ಹೇಳಂತದ್ದು. ಯಾವ ರೀತಿ ಮಾಹಿತಿ ಕೊಡ್ತೀರಾ ಇದ್ರ ಬಗ್ಗೆ ಹೇಳ್ರಿ. ಅದೇ ಈ ಸಂಘಗಳನ್ನ ಮಾಡ್ಬೇಕು, ಸಂಘಗಳು ಸೇರಿದ್ರೆ ಹಿಂಗ್ ಉಪಯೋಗ ಐತೆ. ನೀವು ಮಕ್ಕಳು ಎಜುಕೇಶನ್ ಗಾದ್ರೂ ಲೋನ್ ತಗೋಬಹುದು ಕಡಿಮೆ ಬಡ್ಡಿ. ಸಹೋದ್ಯೋಗಗಳು ಮಾಡ್ಕೊಂಡ್ರೆ ಅದಕ್ಕೆ ಸಬ್ಸಿಡಿ ಅಂತ ದುಡ್ಡು ಕೊಡ್ತಾರೆ. ಸ್ವಂತ ಚಟುವಟಿಕೆಗಳು ಮಾಡ್ಕೋಬೇಕು ಅಂತ. ಅಂದ್ರೆ ಈಗೆಲ್ಲ ಸಹ ಉದ್ಯೋಗ ಅಂತ ಹೇಳಿದ್ರ, ಸಹ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಈಗ ಸರ್ಕಾರಗಳಿಂದ ಸಾಕಷ್ಟು ಸಹಾಯ ಇದೆಯಲ್ವಾ, ಸಬ್ಸಿಡಿ ಲೋನ್ಗಳು ಇದಾವೆ. ಅಂದ್ರೆ ಇವೆಲ್ಲ ಯಾವ ರೀತಿ ನಮ್ಮ ಗ್ರಾಮೀಣ ಬಡ ಮಹಿಳೆಯರಿಗೆ ಸಿಗುವಂತಹ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ಕೊಡ್ತಿದ್ದೀರಾ ಅವರಿಗೆ? ಅದೇ ಸರ್, ನಾವು ಅವ್ರು ಹೋಗಿ ಓಡಾಡ್ ಮಾಡೋದ್ಕಿಂತ ನಾವ್ ಇಂತ ಉಪಯೋಗ ಐತೆ, ಇಲ್ಲಿ ಇಂಥದ್ ಮಾಡ್ಕೊಂಡ್ರೆ ನಿಮಗೆ ಸಿಗುತ್ತೆ ಅಂತ ನಾವು ಮಾಹಿತಿಗಳನ್ನ ಹೇಳ್ತೀವಿ ಸರ್. ಹೇಳಿ ಅದನ್ನ ಬೇಕು ಅಂದ್ರೆ ಮಾಡಿಸ್ಕೊಡ್ತೀವಿ. ಇಂತಹ ಮಿಷಿನ್ಗಳು ಇಂತ ಹತ್ರ ಸಿಗ್ತವೆ, ನೀವ್ ಈ ಕೆಲಸ ಮಾಡಿ ಈ ತರದ್ ಇದನ್ ಮಾಡಿದ್ರೆ ಅಲ್ಲಿ ಸಿಗ್ತವೆ, ನಾವು ಕೊಡಿಸ್ತೀವಿ, ನೀವ್ ಮುಂದುವರ್ಸ್ಕೊಂಡು ಹೋಗ್ಬಹುದು. ಈಗ ಸಹ ಉದ್ಯೋಗ ಅಂತಂದ್ರೆ ಏನೇನ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತೀರ? ಅದೇ ಸರ್, ಅವರೇ ಸ್ವಂತಕ್ಕೆ ಮಾಡೋದಾದ್ರೆ ಹಿಂಗೆ ಟೈಲರಿಂಗ್ ಇದನ್ ಮಾಡ್ಬೋದು, ಹೈನುಗಾರಿಕೆ ಇದನ್ನಾರ ಮಾಡ್ಕೋಬಹುದು. ಗುಂಪು ಚಟುವಟಿಕೆ ಅಂದ್ರೆ ಹಿಂಗೆ ಎಲ್ಲರೂ ಸೇರಿ ರೊಟ್ಟಿ ಮಿಷಿನ್ ತರ ಅಂತದ್ದು, ಉದ್ಬತ್ತಿ ಮಿಷಿನ್ ತರ ಅಂತದ್ದು, ಅವನ್ನೆಲ್ಲ 10 ಜನ ಸೇರಾರ ಮಾಡಬಹುದು. ಇಲ್ಲ ನಾವು ಒಬ್ಬರೇ ಮಾಡ್ತೀವಿ ಅಂದ್ರೆ ಒಬ್ಬರೇ ಮಾಡೋರಿಗೆ ಇದಿರಲ್ಲ, ಸಬ್ಸಿಡಿ ಇರಲ್ಲ. ಗುಂಪು ಚಟುವಟಿಕೆ ಮಾಡಿದ್ರೆ ಮಾತ್ರ ಸಬ್ಸಿಡಿ ಅದು ಸಿಗುತ್ತೆ, 10 ಜನ ಸೇರ್ ಮಾಡ್ಬೇಕು. ಅಂದ್ರೆ ನೀವು ಎಷ್ಟು ಹಳ್ಳಿಗಳಿಗೆಲ್ಲ ಹೋಗಿ ಮಾಹಿತಿ ಕೊಡ್ತೀರಾ? 4 ಹಳ್ಳಿ ಸರ್, ಒಂದ್ ನುಗ್ಗೇಳಿ ಗ್ರಾಮ ಪಂಚಾಯತಿಯಲ್ಲಿ 4 ಹಳ್ಳಿ. ಯಾವ್ಯಾವ ಹಳ್ಳಿ ಕೊಡ್ತಾ ಇದ್ರಾ? ಒಂದೇ ಮರದಳ್ಳಿ, ಬೊಮ್ಮೇನಹಳ್ಳಿ, ನೀತ್ಕೆರೆ, ನೀತ್ಕೆರೆ ತಾಂಡ. ಅಲ್ಲಿ ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಮಹಿಳೆಯರು ಯಾವ ರೀತಿ ಸ್ಪಂದಿಸ್ತಾರೆ ನೀವು ಆ ತರ ಮಾಹಿತಿ ಕೊಡಲು ಹೋದಾಗ? ಚೆನ್ನಾಗಿ ಸ್ಪಂದಿಸ್ತಾರೆ ಸರ್. ಅದೇ ಕೆಲ್ಸಗಳಿದ್ದಾಗ ಇವತ್ತು ಸೇರ್ಕೊಳಕಾಗಲ್ಲ ಇನ್ನೊಂದಿನ ಸೇರ್ಕೊಂತೀವಿ ಅಂತಾರೆ, ಏನು ಇಲ್ಲ ಅಂದ್ರೆ ನಾವು ಕರ್ತಕ್ಷಣನೇ ಬರ್ತಾರೆ ಸರ್, ರೆಸ್ಪಾನ್ಸ್ ಮಾಡ್ತಾರೆ ಸರ್. ಮತ್ತೀಗ ಸ್ವಉದ್ಯೋಗದ ಬಗ್ಗೆ ಅಷ್ಟೇ ನೀವು ಮಾಹಿತಿ ಕೊಡಿಸ್ತಿರೋ, ಇನ್ನು ಕೃಷಿ ಸಂಬಂಧಪಟ್ಟಂತೆ ಏನಾದ್ರು ಮಾಹಿತಿ ಕೊಡಿಸ್ತೀರಾ? ಅದಕ್ಕೆ ಅಂತಾನೆ ಕೃಷಿ ಸಖಿಯರಿದ್ದಾರೆ ಸರ್, ಅವ್ರು ಮಾಹಿತಿ ಕೊಡ್ತಾರೆ, ನಾವು ಜೊತೆಗೆ ಇರ್ತೀವಿ. ಕೃಷಿ ಸಖಿಯರು ಅಂತಂದ್ರೆ ಏನ್ ಮಾಹಿತಿ ಕೊಡ್ತಾರೆ ಅವರಿಗೆಲ್ಲ ರೈತರಿಗೆ? ಅದೇ ಕೃಷಿಯಿಂದ ಆಗಂತ ಉಪಯೋಗಗಳು, ಬೀಜಗಳು ಯಾವ್ಯಾವ ಟೈಮಿಗೆ ಯಾವ್ಯಾವ ಬಿತ್ತನೆ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಮನೆ ಬೀಜ ಇದ್ರೆ ಯಾವ ತರ ಉಪಯೋಗಿಸ್ಕೋಬೇಕು ಬಿತ್ತಕರೆಯ, ಆಮೇಲೆ ತಂದವಕ್ಕೆ ಏನ್ ಮಾಡ್ಬೇಕು, ಪ್ಯಾಕೆಟ್ ಇರ್ತಾವಲ್ಲ ಅದಕ್ಕೆ, ಅಂತವೆಲ್ಲ ಮಾಹಿತಿ ಕೊಡ್ತಾರೆ. ಬೀಜೋಪಚಾರ ಮಾಡೋದು, ಬೀಜೋಪಚಾರ ಮಾಡೋದು ಅವನ್ನೆಲ್ಲ ಹೇಳ್ಕೊಡ್ತಾರೆ, ನಾವು ಸೇರಿಸ್ತೀವಿ, ಅವ್ರ ಮಾಹಿತಿ ಕೊಡ್ತಾರೆ. ಅಂದ್ರೆ ಈಗ ಮಹಿಳಾ ಗುಂಪುಗಳನ್ನೆಲ್ಲ ಒಂದ್ ಕಡೆ ಸೇರುವಂತ ವ್ಯವಸ್ಥೆ ನೀವು ಮಾಡ್ತೀವಿ, ಅವ್ರ ಮಾಹಿತಿ ಹೇಳ್ತಾರೆ, ಎಲ್ಲ ತಿಳ್ಕೊಳ್ತಾರ, ಕೇಳ್ತಾರ ಈ ಕೃಷಿ ಬಗ್ಗೆ ಮಾಹಿತಿ? ಕೆಲವ್ರು ಕೇಳ ಅಂತ ಇಂಟ್ರೆಸ್ಟ್ ಇದ್ದಾರೆ ಕೇಳ್ತಾರೆ ಸರ್, ಕೆಲವರು ಅದೇ ಅದನ್ನ ತಿಳ್ಕೊಂಡ್ ಏನಾಗಬೇಕೈತಿ ಅಂತಾರೆ, ಕೆಲವ್ರು ಆಸಕ್ತಿ ಇದ್ದಾರೆಲ್ಲ ಕೇಳ್ತಾರೆ. ಅಂದ್ರೆ ಸಾಕಷ್ಟು ಇವತ್ತಿನ ಕಾಲದಾಗ ಹೆಣ್ಮಕ್ಳು ಮಾಹಿತಿ ಬೇಕು ಅನ್ನೋರೇ ಜಾಸ್ತಿ ಅಲ್ವಾ? ಹೆಣ್ಮಕ್ಳು ಬರ್ತಾರೆ, ಅದೇ 100ಕ್ಕೊಂದು 10 ಜನ ಅಂತಾರೆ ಇರ್ತಾರಷ್ಟೇ, ನಿನ್ ಬರಲ್ಲ ಅನ್ನೋರು ಎಲ್ಲರೂ ವಿಷಯ ತಿಳ್ಕೊಂಡ್ರೆ. ಒಟ್ಟಾರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಹೇಳ್ಬೇಕಂತಂದ್ರೆ, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಂದ ಸಾಕಷ್ಟು ಹಳ್ಳಿಗಳ ಒಂದು ಅಭಿವೃದ್ಧಿಗೂ ಕಡೆ ಕಾರಣ ಆಗುತ್ತೆ ಅಲ್ವಾ? ಆಗಿತ್ತೆ ಸರ್, ಬೇಕಾದಷ್ಟು ಆಗಿತಿ, ಚೆನ್ನಾಗಿ ಅನುಕೂಲ ಆಗಿತಿ. ಅದು ಸಂಘಗಳು ಬಂದಿರೋದ್ರಿಂದನೇ ಜನ ಇನ್ನು ಆರ್ಥಿಕವಾಗಿ ಮುಂದುವರೆದಿದ್ದಾರೆ, ಇಲ್ಲದ್ರಿನ್ನು ಒಂದ್ ಸ್ವಲ್ಪ ಬಡತನದಾಗೆ ಇರ್ತದ್ರಿನ. ಹೌದು, ಈಗ ಅವರಿಗೆ ಸಾಲ ತಗೊಂಡಿರ್ತಾರೆ, ಅದನ್ನ ಕಟ್ಟಬೇಕಂತಂದ್ರೆ ಏನಾದ್ರು ಒಂದು ಉದ್ಯೋಗ ಮಾಡ್ಲೇಬೇಕಾಗುತ್ತೆ. ಅದೇ ಇತರ ಹೈನುಗಾರಿಕೆ ಮಾಡ್ಕೊಳ್ಳೋದು, ಅವ್ರು ಈಗ ತಿಂಗಳ ಕಂತು ಮಾಡ್ಕೊಂಡಿರ್ತಾರೆ, ಇಷ್ಟಕ್ಕಿಷ್ಟ ಆದಾಯ ಅವ್ರಿಗೆ ಎಷ್ಟು ಕಟ್ಟಕ್ಕಾಗುತ್ತೆ ಅಷ್ಟು ಲೋನ್ ತಗೊಂತಾರೆ ಸರ್, ತಗೊಂಡ್ ಕಟ್ತಾರೆ. ಈಗ ಆ ರೀತಿ ನಾವು ಸಂಘದಲ್ಲಿ ಇಲ್ಲಪ್ಪ, ನಮ್ ಸಾಲಿಲ್ಲಪ್ಪ ಅಂತಂದ್ರೆ ಬಿಡಪ್ಪ, ನಮ್ದು ಏನ್ ರಿಸ್ಕ್ ಇಲ್ಲ, ಆರಾಮಗೆದ್ ಬಿಡಣ ಅನ್ನುವಂತಾರು ಬಹಳ ಜನ ಇದ್ದಾರೆ. ಈಗ ಎಲ್ಲ ಒಂದ್ ಕಡೆ ನೀವು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪದಲ್ಲಿ ಸೇರಿರೋದ್ರಿಂದ ನಿಮಗೊಂದು ಉದ್ಯೋಗನು ಸಿಗುತ್ತೆ, ಆಮೇಲೆ ನಿಮಗೆ ಸಾಲ ಸೌಲಭ್ಯನೂ ಸಿಗುತ್ತೆ, ಜೊತೆಗೆ ಉದ್ಯೋಗ ಮಾಡಿದಾಗ ನಿಮಗೆ ಒಳ್ಳೆ ಆರೋಗ್ಯನೂ ಸಿಗುತ್ತೆ. ಈ ಕೆಲಸ ಮಾಡೋದ್ರಿಂದ ನಮಗೆ ಎಲ್ಲಾದ್ರಿಗೂ ಅನುಕೂಲ ಆಗಿದೆ, ಆರ್ಥಿಕವಾಗೂ ಅನುಕೂಲವಾಗಿದೆ. ಆಮೇಲೆ ಮಕ್ಳಿಗೆ ಎಜುಕೇಶನ್ ಬೇಕು ಅಂದ್ರೆ ಬೇರೆನ್ನೆಲ್ಲ ಕೇಳ್ಬೇಕಾಗಿತ್ತು, ಈ ಸಂಘದ ಸದಸ್ಯರಾಗಿ ಲೋನ್ ತಗೋಬಹುದು. ಆಮೇಲೆ ನಾವ್ ಈ ಕೆಲಸ ಮಾಡೋದ್ರಿಂದ ಇಷ್ಟು ಸಂಬಳ ಅಂತಾನು ಕೊಡ್ತಾರೆ, ಅದನ್ನು ಉಪಯೋಗ ಆಗುತ್ತೆ. ಹಿಂಗೆ ಚೆನ್ನಾಗಿದಾಗಿದೆ ಸರ್. ಈಗ ಒಂದ್ ಮಾತು ಹೇಳಿದ್ರೆ, ನಮ್ ಸಂಘದಲ್ಲಿ ಕೆಲವರಿಗೆ ಓದಕ ಬರೆಯಕ್ಕೆ ಬರಲ್ಲ ಅಂತ, ಅಂತವರಿಗೆ ಕಲಿಸುವಂತಹ ವ್ಯವಸ್ಥೆ ನಿಮ್ಮ ಸಂಘದ ವತಿಯಿಂದ ಯಾಕೆ ಮಾಡಬಾರದು? ಅದೇ ಇನ್ಮೇಲೆ ಏನಾರ ಮಾಡಬಹುದೇನಾ ಸರ್? ಇದುವರೆಗೂ ಅದೇ ಹಿಂಗೆಲ್ಲ ತಿಳುವಳಿಕೆ ಹೇಳ್ತಾ ಇದೀವಿ, ಹಿಂಗ್ ಕಲ್ಸ ಅಂತ ವ್ಯವಸ್ಥೆ ಸ್ಕೂಲ್ಗಳಲ್ಲಿ ಮಾಡ್ತಾ ಇದಾರಲ್ಲ. ಮೊದ್ಲೆಲ್ಲ ವಯಸ್ಕರ ಶಿಕ್ಷಣ ಅಂತ ಹೇಳಿ ಕಲಿಕೆ ಮಾಡಿಸ್ತಾ ಇದ್ರು, ಈಗ ನಿಮ್ಮಂತವ್ರು ವಿದ್ಯಾಭ್ಯಾಸ ಪಡೆದಂತವ್ರು, ಈಗ ನಿಮ್ ಸಂಘದಲ್ಲಿ ಒಂದ್ 10 ಜನ ಇದಾರಪ್ಪ, 5 ಜನಕ್ಕೆ ಬರೆಯಕ್ ಬರಲ್ಲ, ನೀವೇ ಪ್ರತಿನಿತ್ಯ ಸಂಜೆ ಒಂದ್ 1/2 ಗಂಟೆ ಕಲಿಸ್ಬಿಡ್ಬೋದು ಅಲ್ಲಿ. ಅದೇ ಅವ್ರು ಬರ್ತೀವಿ ಅಂದ್ರೆ ನಾವ್ ಮಾಡ್ತೀವಿ ಸರ್, ಅಲ್ಲಿಗೂ ಸ್ಕೂಲ್ಗಳಿಗೆಲ್ಲ ಮಾಡ್ಬೇಕು ಅಂದಾಗ ನಾವೇ ಇಬ್ರು ಮಾಡಿದ್ವಿ. ವಯಸ್ಕರ ಶಿಕ್ಷಣ ಅಂತ ಒಂದೊಂದ್ 20 ಜನ ಕೃಷಿ ಸಖಿ, 20 ಜನ ನಾನು, 20 ಜನ ಮಾಡಿದ್ವಿ, ಕಲ್ಸಿದ್ವಿ ಅವ್ರಿಗೆಲ್ಲ. ಈಗ ಮತ್ತೆ ಅದನ್ನ ನಿಲ್ಸಿದ್ರಲ್ ಸರ್, ಮತ್ತೇನ ಸ್ಟಾರ್ಟ್ ಮಾಡಿದ್ರೆ ನೋಡಕ್ ಮಾಡ್ಬೇಕು. ಹೌದು, ಇವತ್ತು ವಿದ್ಯೆ ಎಲ್ಲರಿಗೂ ಬೇಕಾಗುತ್ತಲ್ಲ, ಇವತ್ತೆಲ್ಲ ಈಗ ವಿದ್ಯೆ ಬರೀ ಕೆಲ್ಸಕ್ಕಷ್ಟೇ ಅಲ್ಲ, ಈಗ ನಾವು ಸ್ವ ಉದ್ಯೋಗ ಮಾಡ್ಬೇಕಂದ್ರೆ ವಿದ್ಯಾಭ್ಯಾಸ ಬೇಕು, ರೈತರಿಗೆ ಕೆಲಸ ಮಾಡ್ಬೇಕಂದ್ರೆ ವಿದ್ಯಾಭ್ಯಾಸ ಇಲ್ಲದ್ರೆ ಏನೂ ಆಗಲ್ಲ. ಹೌದು, ಈಗ ವಿದ್ಯೆ ಇಲ್ಲ ಅಂದ್ರೆ ಅವ್ರು ಎಷ್ಟೇ ದುಡಿದ್ರು ಅದಕ್ಕೊಂದು ಅರ್ಥ ಇರಲ್ಲ. ಹೌದು, ಎಷ್ಟೇ ನಾವು ಶ್ರೀಮಂತರಾಗಿದ್ದೀವಿ, ಎಷ್ಟೇ ಇದೈತೆ ಅಂದ್ರೆ ವಿದ್ಯೆಗಿದ್ದಷ್ಟು ಬೆಲೆ ಅವರಿಗಿಲ್ಲ. ಒಟ್ಟಾರೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ಮಾಡಿಕೊಂಡು ಸಾಕಷ್ಟು ನೀವು ಅದರಲ್ಲಿ ತೊಡಗಿಕೊಂಡಿದ್ದೀರಾ, ಜೊತೆಗೆ ಮತ್ತೆ ಕೃಷಿಯಲ್ಲಿ ಸಹ ನಾವು ತೊಡಗಿಕೊಂಡಿದ್ದೀವಿ ಅಂತ ಹೇಳಿದ್ರಾ. ಈಗ 2 ಎಕರೆ ಜಮೀನಲ್ಲಿ ಏನೇನ್ ಬೆಳೀತಾ ಇದ್ರಾ ನೀವು? ಹತ್ತಿ ಹಾಕ್ತಿವಿ ಸರ್, ಹತ್ತಿ, ಮೆಕ್ಕೆಜೋಳ, ಈ ತರಕಾರಿಗಳು ನೀರಾವರಿ ಇದ್ದತ್ರ ತರಕಾರಿನೂ ಬೆಳಿತೀವಿ, ಟೊಮಾಟೊ, ಮೆಣಸಿನ ಗಿಡ, ಹಿಂಗೆಲ್ಲ ಅವರೇ ಇಂಥವೆಲ್ಲ ಹಾಕ್ತಿವಿ. ಈ ವರ್ಷ ಹಾಕಿಲ್ಲ ಅಷ್ಟೇ. ಈಗ ನೀರಾವರಿ ಏನ್ ಮಾಡಿಲ್ಲ ನೀವು? ನೀರಾವರಿ ಇಲ್ಲ, ಅಡಿಕೆ ತೋಟನೇ. ಈಗ ಅಡಿಕೆ ಗಿಡ ಓದು ಅಂದ್ವೆಲ್ಲ ಖಾಲಿ ಹೊಲ ಐತಿ, ಈಗ ಅಡಿಕೆ ಗಿಡ ಇಲ್ಲ ಅಂತ, ಅದಕ್ಕೆ ತರಕಾರಿಗಳು ಹಾಕ್ತೀವಿ. ಅಡಿಕೆ ಗಿಡ ಯಾಕೆ? ಅದು ಮಳೆ ಇಲ್ದ ಬೋರ್ ನೀರು ಹೊಡಿಲಿಲ್ಲ ಸರ್, ಹಂಗಾಗಿ ಹಿಂಗ 2 ಸತಿ ಕಟ್ಟಿದೆವು, ವಾಳಾಗಿದ್ದೇವೆ, ಈಗ ಅದಕ್ಕೆ ತರಕಾರಿ ಮಾಡ್ಬೇಕು. ಈಗ ಅಡಿಕೆ ಹಾಕಿ ಕೈ ಸುಟ್ಕೊಂಡಿದ್ರಲ್ಲ, ಏನನ್ಸುತ್ತೆ ನಿಮ್ಗೆ? ನಷ್ಟ ಆಗಿದೆ ಸರ್, ಅದಕ್ಕೆ ಈಗ ಮತ್ತೆ ಪುನಃ ಪ್ರಯತ್ನ ಮಾಡ್ಬೇಕು ಅಂತ ಅನಿಸಿದ್ಯಾ ಅಡಿಕೆನ? ಅದೇ ಬೋರ್ ಎಲ್ಲ ಕ್ಲೀನ್, ನೀರು ವ್ಯವಸ್ಥಿತ ಆದ್ಮೇಲೆ ಮಾಡ್ಕೊಳ್ಳೋಣ ಅಂತ ಇದೆ. ಅಲ್ಲ, ಇತ್ತೀಚೆಗೆಲ್ಲ ಮಳೆಗೆಲ್ಲ ಚೆನ್ನಾಗಿ ಆಗ್ತಾ ಇದೆ, ಇನ್ಮೇಲೆ ನೋಡ್ಬೇಕು, 1 ವರ್ಷ ಆದ್ರೆ 1 ವರ್ಷ ಆಗಲ್ಲ ಸರ್, ಸುಮ್ನೆ ಹಿಂಗ ಹಾನಿ ಆಗ್ತಿರೋದೇ ಆಗಿತ್ತ, ನೋಡಿ ಇದು ಮಾಡ್ಕೋಬೇಕು. ಈಗ ನಿಮ್ಮ ಜಮೀನಿನಲ್ಲಿ ಎಷ್ಟು ಕೊಳವೆ ಬಾವಿ ಹಾಕ್ಸಿದ್ರೆ ನೀವು? ಒಂದಿದೆ. ಈಗ ಆ ಒಂದು ಕೊಳವೆ ಬಾವಿಯಲ್ಲಿ ನೀರು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನೀವು ಮಹಿಳಾ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಕೊಂಡಿದ್ದೀರಾ, ಅಲ್ಲಿ ನಿಮ್ಗೆ ಅವಕಾಶ ಇರುತ್ತೆ ಕೃಷಿ ಹೊಂಡಗಳನ್ನ ಮಾಡಿಸ್ಲಿಕ್ಕೆ, ಇಂಗು ಗುಂಡಿಗಳನ್ನ ಮಾಡಿಸ್ಲಿಕ್ಕೆ, ಬದುಗಳ ನಿರ್ಮಾಣ ಮಾಡ್ಲಿಕ್ಕೆ, ಹೌದಾ? ಇದೆಲ್ಲ ಸಾಕಷ್ಟು ನಿಮಗೆ ಅದರಿಂದ ಮಾಹಿತಿ ಸಿಗುತ್ತೆ. ಆತರ ನೀವೆಲ್ಲ ಮಾಡಿಕೊಂಡ್ರೆ ಬಿದ್ದಂತ ಮಳೆ ನೀರು ನಿಮ್ಮ ಭೂಮಿಯಲ್ಲೇ ಅಂದ್ರೆ ನಿಮ್ಮ ಜಮೀನಲ್ಲೇ ಇಂಗಿ ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ಅಂತರ್ಜಲ ಹೆಚ್ಚಿ ನಿಮ್ಮ ಕೊಳವೆ ಬಾವಿಲಿ ನೀರು ಸಿಗುವಂತಹ ಒಂದು ಪರಿಸ್ಥಿತಿ ಬರಬಹುದು. ಅಂದ್ರೆ ಆ ನಿಟ್ಟಿನಲ್ಲಿ ಈ ತರ ಯಾಕೆ ಮಾಡಲಿಲ್ಲ ನೀವು? ಮಾಡಿದೀವಿ ಸರ್, ಕೃಷಿ ಹೊಂಡ ಮಾಡಿದೀವಿ. ಈಗ 2 ವರ್ಷ ಆಯ್ತು ಸರ್ ಕೃಷಿ ಹೊಂಡ ಮಾಡಿ, ಅದರಲ್ಲೆಲ್ಲ ನೀರ್ ಇದ್ ಬರ್ತಾ ಇದೆ. ನಮ್ಮ ತೋಟದ ಪಕ್ಕನೇ ಕೆರೆನೂ ಐತಾ, ಈ ಕೆರೆ ತುಂಬಿರೋದ್ರಿಂದ ಸೀಪೇಜ್ ಇಂದ ಕೃಷಿ ಹೊಂಡಕ್ಕೂ ಅನುಕೂಲ ಆಗಿದೆ. ಅದೆಲ್ಲ ತುಂಬಿಕೊಳ್ತದ, ಬೇರೆ ಕಡೆಗೆ ನೀರ್ ಒಡೆಯಬಹುದು. ಈಗ ನೀರ್ ಅಭಿವೃದ್ಧಿ ಆಗಿದೆ ಆಗಿದೆ. ಈಗ ಎಲ್ಲ ಒಂದ್ ಕಡೆ ಮನ್ಸ್ ಮಾಡ್ತಾ ಇದೀರಾ ಅಡಿಕೆ ಹಾಕ್ಬೇಕು ಅಂತ? ನೋಡ್ಬೇಕು ಅಂತ ಇದೀವಿ. ಈಗ ಹೇಳಿದ್ರ ನೀವು ಈಗ ಹತ್ತಿ ಎಲ್ಲ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಈಗ ಮೊದ್ಲೆಲ್ಲ ಹತ್ತಿ ಸಾಕಷ್ಟು ಬೆಳೀತಾ ಇದ್ರು, ಇತ್ತೀಚೆಗೆಲ್ಲ ಹತ್ತಿ ಬೆಳೆ ಸಾಕಷ್ಟು ಕಡಿಮೆ ಆಗ್ತಾ ಇದೆಯಲ್ವಾ? ಈ ವರ್ಷ ಹಾಕಿಲ್ಲ ನಾವು ಸರ್, ಹಾಕ್ತಿವಿ. ಅಂತದ್ರಲ್ಲ ಹತ್ತಿ ಬೆಳೆಗಳನ್ನ ಯಾಕೆ ನೀವು ಮುಂದೆ ಬೆಳಕಂತಲೇ ಬಂದಿರಾ? ಆಗ್ತಿದ್ರು ನಮ್ಮ ಮನೆಗೆಲ್ಲ, ನಮ್ಮ ಮಾಮರವರೆಲ್ಲ ಮಾಡಕ್ ಜನ ಇದ್ವಾ, ಆಗ್ತಾ ಇದ್ರು. ಈಗ ಅಲ್ಲೇ ಮಾಡಕ್ ಒಪ್ಪಲ್ಲ, ಹಂಗಾಗಿ ಕೂಲರ್ ಬೇರೆ ಸಿಗಲ್ಲ, ಬಾಳ ಕೂಲರ್ ಬೇಕು ಅದಕ್ಕೆಲ್ಲ ಅಂತ. ಮತ್ತೆ ಹೈನುಗಾರಿಕೆ ಏನಾದ್ರು ಮಾಡಿದ್ರಾ? ಅದೇ 2 ವರ್ಷ ಇದಾವಷ್ಟೇ ಸರ್ ಹೈನುಗಾರಿಕೆ. ಅದೇ ನೀವು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದಲ್ಲಿ ಸಾಲ ತಗೊಂಡು 2 ಸಾಕಾಣಿಕೆ ಮಾಡಿದ್ರಾ? ಮಾಡಿದೀವಿ. ಒಟ್ಟಾರೆ ಏನನ್ಸುತ್ತೆ, ನೀವು ಈ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರಿಕೊಂಡು ಒಂದು ಜೀವನವನ್ನ ಕಟ್ಟಿಕೊಂಡಿದ್ದೀರಾ, ಏನನ್ಸುತ್ತೆ ನಿಮಗೆ ಜೀವನ ಅನ್ನುವಂಥದ್ದು? ಚೆನ್ನಾಗ ಅನಿಸ್ತೈತೆ ಸರ್, ಇದರಿಂದ ನಮಗೆ ಉಪಯೋಗ ಆಗ್ತೈತಿ, ಆರ್ಥಿಕ ಅಭಿವೃದ್ಧಿನೂ ಸ್ವಲ್ಪ ಮಟ್ಟಿಗೆ ಆಗಿತ್ತು, ಚೆನ್ನಾಗಿ. ಎಲ್ಲ ಒಂದ್ ಕಡೆ ನಾವು ಕೆಳ ಹಂತದಲ್ಲಿ ಇದ್ವಿ, ಆರ್ಥಿಕವಾಗಿ ಈಗ ಮೇಲ್ ಬಂದ್ವಿ ಅಂತ ಅನ್ಸಿದ್ಯಾ? ಅನ್ಸಿದೆ ಸರ್. ಈಗ ನಿಮ್ಮ ಸಂಘದ 10 ಜನ ಸದಸ್ಯರು ಏನಂತಾರೆ ಈಗ? ಅವರಿಗೂ ಚೆನ್ನಾಗಿ ಅನ್ಸಿದೆ ಸರ್. ಈಗ ಎಲ್ಲದಕ್ಕೂ ಬೇರೆ ಕಡೆ ಇದು ಮಾಡೋದಕ್ಕಿಂತ ನಮ್ಮ ಸಂಘದಾಗೆ ನಾವು ದುಡ್ಡು ಉಳಿಸಬಹುದು, ಉಳಿತಾಯ ಮಾಡಬಹುದು, ಅದರಿಂದನೇ ಲೋನ್ ತಗೋಬಹುದು. ಆಮೇಲೆ ಹುಡುಗರು ಎಜುಕೇಶನ್ ಬೇಕು ಅಂತ ತಕ್ಷಣನೇ ಲೋನ್ ತಗೋಬಹುದು, ಬೇರೆ ಕಡೆ ಆದ್ರೆ ಬೇಗ ಸಿಗಲ್ಲ, ಚೆನ್ನಾಗಿ ಅನಿಸ್ತದೆ. ಈಗ ಸಾಕಷ್ಟು ನಮಗೆ ಹಣದ ಕೊರತೆ ಇದೆಯಪ್ಪ ಅಂತ ಹೇಳಿ ಮಕ್ಕಳನ್ನ ವಿದ್ಯಾಭ್ಯಾಸ ಕಳಿಸದೆ ಬಹಳಷ್ಟು ಇದು ಮಾಡ್ತಾ ಇದ್ರಲ್ವಾ? ಅದಕ್ಕೆ ಬೇಕಾದಷ್ಟು ಅನುಕೂಲ ಆಗಿದೆ ಎಜುಕೇಶನ್. ಈಗ ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯದಲ್ಲೂ ಸಾಕಷ್ಟು ನಿಮಗೆ ಲೋನ್ ಕೊಡ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಹಾಗೂ ಸರ್ಕಾರದ ಸಾಕಷ್ಟು ವ್ಯವಸ್ಥೆ ಇದೆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡಲಿಕ್ಕೆ. ಈಗೆಲ್ಲ ಏನು ಖರ್ಚು ಮಾಡುವಂತದ್ದೇನಿಲ್ಲ ಇವತ್ತು ಗೌರ್ಮೆಂಟ್ ಶಾಲೆ. ಒಳ್ಳೇದು ಭಾರತಿಯವರೇ, ಇಲ್ಲ ತನಕ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳು ಈ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ರೈತ ಮಹಿಳೆ ಆರ್ ಭಾರತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಈಗ ರೈತರಿಗೆ ಸಲಹೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೀತಿ, ಬಬೂರ್ ಫಾರಂನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಿಮ್ಮೆಲ್ಲರಿಗೂ ಸಂಕ್ಷಿಪ್ತವಾಗಿ ಜೇನು ಸಾಕಾಣಿಕೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಈಗ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ರೈತ ಆಗ್ಲಿ ಬರೀ ಕೃಷಿಯನ್ನ ಆಧರಿಸದೆ ಯಾವುದೇ ರೀತಿಯ ಉಪಕಸಬುಗಳನ್ನು ಸಹ ಅಳವಡಿಸಿಕೊಳ್ಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಜೇನು ಕೃಷಿ. ಏನಕ್ಕೆ ಜೇನು ಕೃಷಿಯನ್ನೇ ನಾವು ಪ್ರಮುಖವಾಗಿ ಅಳವಡಿಸಿಕೊಳ್ಬೇಕು? ಜೇನು ಕೃಷಿಯಿಂದ ಆಗುವಂತಹ ಮುಖ್ಯ ಲಾಭಗಳೇನೇನಿರಬಹುದು? ಈಗ ಜೇನು ಸಾಕಾಣಿಕೆ ಅಂತ ಗೊತ್ತು ನಿಮ್ಗೆ, ಜೇನು ಪೆಟ್ಟಿಗೆ ತಗೋಬೇಕಾಗತ್ತೆ. ಜೇನು ಪೆಟ್ಟಿಗೆಗೆ ಏನು ಹೆಚ್ಚಿಗೆ ಅಮೌಂಟ್ ಆಗಲ್ಲ. ನೀವು ಮೊದಲನೇದಾಗಿ 2 ಅಥವಾ 3 ಜೇನು ಪೆಟ್ಟಿಗೆಗಳನ್ನ ತಂದು ಜೇನು ಸಾಕಾಣಿಕೆ ಮಾಡಿ ನೀವು ಪರೀಕ್ಷೆ ಮಾಡಿ ನೋಡಬಹುದು. ಅದರಿಂದ ನಿಮಗೆ ಸಿಗುವಂತಹ ಲಾಭ ಇರಬಹುದು, ಏನೇನು ಬದಲಾವಣೆ ಆಗುತ್ತೆ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಜಮೀನಿನಲ್ಲಿ ಜೇನು ಕೃಷಿ ಮಾಡೋದ್ರಿಂದ ಏನೇನು ಬದಲಾವಣೆ ಆಗುತ್ತೆ ಅಂತ ನೀವು ಗಮನಿಸಿ ಆ ನಂತರ ನೀವು ಬೇಕಾದರೆ ಜೇನು ಸಾಕಾಣಿಕೆಯನ್ನ ತಗೋಬಹುದು. ಉದಾಹರಣೆಗೆ ನೀವು ಜೇನು ಸಾಕಾಣಿಕೆ ಇವಾಗ ಶುರು ಮಾಡ್ತೀರಾ ಅಂದ್ರೆ ಹೆಚ್ಚಿನದಾಗಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಒಂದು ಜೇನು ಪೆಟ್ಟಿಗೆಗೆ 4,500 ರೂಪಾಯಿ ಆಗುತ್ತೆ ಅಷ್ಟೇ. ನೀವು ಪ್ರಮುಖವಾಗಿ ಜೇನು ಕೃಷಿಯನ್ನ ಶುರು ಮಾಡ್ತೀರಾ, ಅದರಲ್ಲಿ ನೀವು ಜೇನು ಕೃಷಿಯನ್ನ ಮಾಡೋದಕ್ಕೆ ಹೇಗೆ ಬೇಕು ಅಂತ ಸಹ ನಿಮ್ಗೆ ತರಬೇತಿಗಳು ಸಿಗುತ್ತೆ. ಎಲ್ಲ ಮಾಡಿದ್ಮೇಲೆ ಜೇನು ಕೃಷಿ ನೀವು ಅಳವಡಿಸಿಕೊಂಡಾಗ ನಿಮ್ಮ ಆದಾಯಕ್ಕೆ ಅದು ಒಂದು ಅಡಿಷನ್ ಆಗುತ್ತೆ. ಒಂದೇನು ಅಂದ್ರೆ ಅದರಿಂದ ಬರುವ ಜೇನುತುಪ್ಪನ ನೀವು ಮನೆಯಲ್ಲಿ ಮಕ್ಕಳಿದ್ರೆ ನೀವು ಅದನ್ನ ಬಳಸ್ಕೋಬಹುದು, ಅಥವಾ ನಿಮ್ಗೆ ಅದರಿಂದ ಉಪಯೋಗಗಳ ಕಂಡು ಒಂದು 20-30 ಪೆಟ್ಟಿಗೆಗಳನ್ನ ಅಳವಡಿಸಿಕೊಂಡ್ರಿ ಅಂದ್ರೆ ನೀವು ಅದನ್ನ ಎಕನಾಮಿಕಲ್ ಆಗಿ ನೀವು ಹೊರಗಡೆ ಮಾರಿ ಸಹ ನೀವು ಆದಾಯನ ಹೆಚ್ಚಿಸ್ಕೋಬಹುದು. ಏನಕ್ಕೆ ಮೇಡಮ್ ನಾವು ಜೇನು ಕೃಷಿ ಮನೆ ಮಾಡಬೇಕು? ಕೋಳಿ ಸಾಕ್ಬೋದು ಅಥವಾ ಕುರಿಗಳನ್ನ ಸಾಕ್ಬೋದು. ಆದ್ರೆ ನೀವು ಕೋಳಿ ಕುರಿ ಸಾಕಣೆ ಮಾಡೋದ್ರಿಂದನೂ ಸಹ ನಿಮ್ಗೆ ಆದಾಯಕ್ಕೆ ಅಡಿಷನ್ ಆಗುತ್ತೆ ಅದು. ಆದ್ರೆ ಜೇನು ಇಂದ ನೀವು ಮಾಡುತ್ತಿರುವಂತಹ ಕೃಷಿಯಲ್ಲಿ ಬದಲಾವಣೆ ಆಗುತ್ತೆ. ಯಾವ ತರ ಬದಲಾವಣೆ? ಜೇನುಗಳು ಏನ್ ಮಾಡುತ್ತೆ? ಪರಾಗಸ್ಪರ್ಶ ಮಾಡುತ್ತೆ. ನೀವು ಬೆಳೆದಿರುವಂತಹ ಬೆಳೆಗಳಲ್ಲಿನ ಹೂವಿನ ಸಾರಾಂಶನ ಅದು ಈರ್ಕೊಂಡು ಬಂದು ಅದನ್ನ ಜೇನಾಗಿ ಪರಿವರ್ತನೆ ಮಾಡೋದು. ಒಂದು ಗಿಡದ ಮೇಲೆ ಕೂತ್ಕೊಂಡು ಅದೇ ಪರಾಗ ತಗೊಂಡ್ಬಂದು ಕಾಲಿನಲ್ಲಿ ಅದ ನೀವು ಜೇನು ಉಳಿದು

ಕಟ್ಟಿದ ಕಣಜವಾದೇ.